ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ನಮ್ಮ ಎಲ್ಲ ಕೇಳುಗ ಬಂಧುಗಳಿಗೆ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿಯ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಬಾಳೆ ಬೇಸಾಯ ಕುರಿತು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಎಸ್ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳಿ, ಬಾಳೆ ಬೇಸಾಯ ಕುರಿತು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎಸ್ ನಾಗರಾಜ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ನಾಗರಾಜ್ ಅವರೇ. ನಮಸ್ಕಾರ. ಬಾಳೆ ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಹೌದು, ವರ್ಷವಿಡೀ ನಾವು ಇದನ್ನ ಮಾರುಕಟ್ಟೆಯಲ್ಲಿ ಕಾಣ್ತಾ ಇರ್ತೀವಿ. ನಮ್ಮ ರೈತ ಬಾಂಧವರು ಕೂಡ ಇದನ್ನ ವರ್ಷವಿಡೀ ಬೇಸಾಯ ಮಾಡಿ ಒಳ್ಳೆ ಆದಾಯವನ್ನ ಪಡಿತಾ ಇರ್ತಾರೆ. ತಾವಿವತ್ತು ಈ ಬಾಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ಬೇಕು. ಯಾವ್ಯಾವ ಕ್ರಮಗಳನ್ನು ಅವರು ಅನುಸರಿಸಿದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಮತ್ತು ಆದಾಯವನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಮೊದಲಿಗೆ ಈ ಬಾಳೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಜೊತೆಗೆ ಇದು ಬೇರೆ ಒಂದು ಹಣ್ಣಿನ ಬೆಳೆಗಳಿಗೆ ಹೋಲಿಸಿದರೆ ಯಾವ ರೀತಿ ಭಿನ್ನವಾಗಿರುತ್ತೆ ಅಂತೀರಿ? ಈಗ ಬಾಳೆ ಬೆಳೆನ ತಗೊಂಡ್ರೆ ನಮ್ಮ ದೇಶದಲ್ಲಿ ಮಾವು ಬೆಳೆನ ಬಿಟ್ಟರೆ ನೆಕ್ಸ್ಟ್ ಬೆಳೆನೇ ಈ ಬಾಳೆ ಅಂತ ನಾವು ಹೇಳ್ಬೋದು. ಈ ಬಾಳೆನ ನಾವು ವರ್ಷವಿಡೀ ಮಾರುಕಟ್ಟೆಯಲ್ಲಿ ನೋಡ್ತಾ ಇರ್ತೀವಿ, ಕಾಣ್ತಾ ಇರ್ತೀವಿ. ಯಾಕಂದರೆ ಸುಮಾರು ಜನ ಊಟದ ನಂತರ ಸೇವಿಸುವ ಹಣ್ಣಿದು. ಆಯಿತಾ, ಇದಲ್ಲದೆ ಇದನ್ನು ನಾವು ನೀರಾವರಿ ಬೆಳೆ ಅಂತಲೂ ಕರಿತೀವಿ. ಅಂದರೆ ಸ್ವಲ್ಪ ನೀರು ಈ ಬೆಳೆಗೆ ಸ್ವಲ್ಪ ಜಾಸ್ತಿ ಬೇಕು. ಇದನ್ನು ಪ್ರಮುಖ ಹಣ್ಣು ಅಂತ ಯಾಕೆ ಹೇಳ್ತೀವಂದರೆ, ಇದನ್ನು ನಮ್ಮ ಅನಾದಿ ಕಾಲದಿಂದಲೂ ಇದನ್ನು ಕಲ್ಪತರು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಕಲ್ಪತರು ಅಂದರೆ ಬರೇ ಹಣ್ಣು ಮಾತ್ರ ನಾವು ಯೂಸ್ ಮಾಡಲ್ಲ ತಿನ್ನಲಿಕ್ಕೆ, ಅದರ ಜೊತೆಗೆ ಈ ಬಾಳೆ ದಿಂಡಾಗಿರ್ಬೋದು, ಬಾಳೆ ಎಲೆ ಆಗಿರ್ಬೋದು, ಬಾಳೆ ಎಲೆನ ನಾವು ಊಟದ ತಟ್ಟೆಯಾಗಿ ಯೂಸ್ ಮಾಡ್ತೀವಿ. ಆಯಿತಾ, ಈ ಥರ ಹಲವಾರು ಪ್ರಾಮುಖ್ಯತೆನ ಹೊಂದಿರೋದ್ರಿಂದ ಇದನ್ನು ನಾವು ಇತರೆ ಹಣ್ಣಿಗಿಂತ ತುಂಬ ಭಿನ್ನವಾಗಿದ್ದು ಅಂತ ನಾವು ಕರಿತೀವಿ ಬಾಳೆಹಣ್ಣನ್ನು. ಇನ್ನು ಮುಖ್ಯವಾಗಿ ನಾವು ಈ ಒಂದು ಬಾಳೆ ಬೇಸಾಯಕ್ಕೆ ಬಂದರೆ ಈ ಬಾಳೆ ಬೆಳೆಗೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಮತ್ತು ಯಾವ ಕಾಲದಲ್ಲಿ ಇದನ್ನು ಬೆಳೆಯೋದು ಒಳ್ಳೆಯದು ಅಂತೀರಿ? ಬಾಳೆ ಬೆಳೆನ ಎಲ್ಲ ಥರದ ಮಣ್ಣಲ್ಲೂ ಬೆಳೆಸ್ಬೋದು. ಆದರೆ ಕೆಲವೊಂದು ಮಣ್ಣು ಅಂದರೆ ನಾವು ಅಂತೀವಿ ಮರಳು ಗೋಡು ಮಣ್ಣು ಅಂತ ಹೇಳ್ತೀವಿ, ಅದರಲ್ಲೂ ಕೆಂಪು ಗೋಡು ಮಣ್ಣು ಮತ್ತು ಮಧ್ಯಮ ಕಪ್ಪು ಮಣ್ಣು, ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪು ಗೋಡು ಮಣ್ಣಿನಿಂದ ಹಿಡಿದು ಮರಳು ಮಿಶ್ರಿತ ಕಪ್ಪು ಗೋಡು ಮಣ್ಣಲ್ಲೂ ಕೂಡ ನಾವು ಬೆಳೆಸ್ಬೋದು. ಆದರೆ ಮುಖ್ಯವಾಗಿ ಮಣ್ಣಿನಲ್ಲಿ ಸಾವಯವ ಅಂಶ ಅಂತ ಏನು ಹೇಳ್ತೀವಿ, ಆರ್ಗ್ಯಾನಿಕ್ ಕಾಂಪೋನೆಂಟ್ ಅಂತ, ಅದು ಜಾಸ್ತಿ ಇರಬೇಕು. ಅಂಥದ್ದೇನಾದರೂ ಕಂಡೀಷನ್ ಇದ್ರೆ ನಮ್ಮ ಬಾಳೆ ಉಜ್ವಲವಾಗಿ ಬೆಳೆಯುತ್ತೆ. ಅಂದ್ರೆ ಯಾವ ಕಾಲದಲ್ಲಿ ಇದನ್ನ ನಾಟಿ ಮಾಡ್ಕೋಬಹುದು ಅಂತೀರಿ? ನಾಟಿ ಮಾಡ್ಲಿಕ್ಕೆ ನಾವು ಬಾಳೆ ಬೆಳೆಯನ್ನ ಮುಖ್ಯವಾಗಿ ಯಾವ ತರ ಹೇಳ್ತೀವಿ ಅಂದ್ರೆ, ಚಳಿಗಾಲ ಹೊರತುಪಡಿಸಿ ಬೇರೆ ಎಲ್ಲಾ ಕಾಲದಲ್ಲೂ ನಾವು ನಾಟಿ ಮಾಡಬಹುದು ಅಂತ ಹೇಳ್ತೀವಿ. ಚಳಿಗಾಲ ಬೇಡ ಅಂತ ಅಂದ್ರೆ ನವೆಂಬರ್ ಡಿಸೆಂಬರ್ ತಿಂಗಳನ್ನು ಬಿಟ್ಟು ಉಳಿದ ಕಾಲಗಳಲ್ಲಿ ನಾಟಿ ಮಾಡ್ಕೋಬಹುದು, ನಾವು ಯಾವುದೇ ಕಾಲನೂ ಆಗಿರ್ಬಹುದು. ಅದರಲ್ಲೂ ಯಾವ ಕಾಲ ಬಹಳ ಸೂಕ್ತ? ಸೂಕ್ತವಾದ ಕಾಲ ಅಂದ್ರೆ ಜೂನ್ ಜುಲೈ, ಯಾಕಂದ್ರೆ ಮಳೆಗಾಲ ಆಗಿರೋದ್ರಿಂದ ಮುಖ್ಯವಾಗಿ ಈ ಬಾಳೆ ಬೆಳೆ ನೀರನ್ನ ಪ್ರೀತಿಸುವ ಗಿಡ ಅಂತ ಹೇಳ್ತೀವಿ. ಸೊ ಇದಕ್ಕೆ ಜಾಸ್ತಿ ನೀರು ಬೇಕು, ಅದಕ್ಕೆ ನಾವು ಯೂಶುವಲಿ ಮಳೆಗಾಲ ಅಂದ್ರೆ ಜೂನ್ ಜುಲೈ ತಿಂಗಳನ್ನ ನಾವು ನಾಟಿ ಮಾಡ್ಲಿಕ್ಕೆ ಆಯ್ಕೆ ಮಾಡ್ತೀವಿ. ಇನ್ನ ಈ ಬಾಳೆ ಬೆಳೆಯಲ್ಲಿರುವಂತ ತಳಿಗಳು ಯಾವ್ಯಾವು ಅಂತೀರಿ, ಮುಖ್ಯವಾದಂತವು? ಇದು ತುಂಬಾ ಮುಖ್ಯವಾದ ವಿಷಯ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕಂದ್ರೆ, ಹಲವಾರು ತಳಿ ಇದಾವೆ ಈ ಬಾಳೆ ಬೆಳೆಯಲ್ಲಿ. ಭಾರತದಲ್ಲಿ ಸುಮಾರು 50ಕ್ಕಿಂತ ಜಾಸ್ತಿ ತಳಿಗಳನ್ನ ಬೆಳೆಸಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾದುದು ಅಂದ್ರೆ ನೀವು ಕೇಳಿರ್ಬಹುದು ಪಚ್ಚಬಾಳೆ ಅಂತ ಹೇಳಿ. ಪಚ್ಚಬಾಳೆ G9 ಅಂತೂ ಈ ನಡುವೆ ಸುಮಾರು ರೈತರು ನಾಟಿಗೆ ಯೂಸ್ ಮಾಡ್ತಾರೆ, ಅಂದ್ರೆ ಟಿಶ್ಯೂ ಕಲ್ಚರ್ ಬನಾನಾ ಅಂತಾನು ಕರೀತಾರೆ. ಇದರ ಜೊತೆಗೆ ಕೆಲವೊಂದು ತಳಿಗಳಿದಾವೆ, ರೋಬಸ್ಟಾ ಅಂತ ಒಂದು ರೋಬಸ್ಟಾ ಅಂತ ತಳಿ ಇದೆ, ಅದನ್ನ ನಾವು ಅಧಿಕ ಸಾಂದ್ರತೆಯಲ್ಲಿ ನಾಟಿ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇನ್ನೊಂದು ಮೈಸೂರು ಕಡೆ ಜಾಸ್ತಿ ಬೆಳೆಯುವಂತಹ ಒಂದು ತಳಿ ಅಂದ್ರೆ ಈ ನಂಜನಗೂಡು ರಸಬಾಳೆ ಅಂತ ನೀವು ಕೇಳ್ಪಟ್ಟಿದ್ದೀರಿ. ಇದು ತುಂಬಾ ವಿಭಿನ್ನತೆನ ಹೊಂದಿದೆ, ಅಂದ್ರೆ ತನ್ನ ಗುಣದಲ್ಲಿ ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಇದೇನು ಸ್ಕಿನ್ ಅಂತ ಏನ್ ಹೇಳ್ತೀವಿ ಅಥವಾ ಈ ಸಿಪ್ಪೆ ಅಂತ ಹೇಳ್ತೀವಿ, ಅದು ಸ್ವಲ್ಪ ತೆಳುವಾಗಿರುತ್ತೆ, ಒಳಗಡೆ ತಿರುಳು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಮಧ್ಯಮ ಗಾತ್ರದ ಹಣ್ಣನ್ನ ಇದು ಹೊಂದಿರುತ್ತೆ. ಮತ್ತೆ ಒಂದು ಗೊನೆಯಲ್ಲಿ ಸುಮಾರು 125 ಹಣ್ಣನ್ನ ನಾವು ಕಾಣಬಹುದು ಈ ನಂಜನಗೂಡು ರಸಬಾಳೆಯಲ್ಲಿ. ಇದನ್ ಬಿಟ್ರೆ ನೆಕ್ಸ್ಟ್ ತಳಿ ಯಾವ್ದಪ್ಪ ಅಂದ್ರೆ, ಮಾರುಕಟ್ಟೆಯಲ್ಲಿ ಜಾಸ್ತಿ ಬೇಡಿಕೆ ಇರುವಂತಹ ತಳಿ ಅಂದ್ರೆ ನಮ್ಮ ಏಲಕ್ಕಿ ಬಾಳೆ. ಏಲಕ್ಕಿ ಬಾಳೆ ಅಥವಾ ನೇಪು ಒನ್ ಅಂತ ಕರಿತೀವಿ ನಮ್ಮ ಆಂಗ್ಲ ಭಾಷೆಯಲ್ಲಿ. ಈ ಏಲಕ್ಕಿ ಬಾಳೆ ಸುಮಾರು ಜನ ಇಷ್ಟಪಡ್ತಾರೆ ಊಟ ಆದ್ಮೇಲೆ ತಿನ್ಲಿಕ್ಕೆ, ಆಯ್ತಾ. ಮಾರುಕಟ್ಟೆಯಲ್ಲಿ 1 ಕೆಜಿಗೆ ಸರಿ ಸುಮಾರು 50-60 ರೂಪಾಯಿ ಬೆಲೆ ಇರುತ್ತೆ, ಬೆಲೆ ಇರೋದು. ಮತ್ತೆ ಇದರದ್ದು ಮಧ್ಯಮ ಎತ್ತರ ಹೊಂದಿರುವಂತಹ ತಳಿ ಇದು. ಮತ್ತೆ ಇದಕ್ಕೆ ರೋಗ ಮತ್ತೆ ಹುಳುಗಳ ಬಾಧೆ ಕೂಡ ತುಂಬಾ ಕಡಿಮೆ. ಸೊ ರೈತ ಬಾಂಧವರು ಈ G9 ಬಿಟ್ರೆ ನಾನು ಅಥವಾ ನಮ್ಮ ವೈಜ್ಞಾನಿಕವಾಗಿ ನಾವು ಶಿಫಾರಸು ಮಾಡುವ ತಳಿ ಅಂದ್ರೆ ಈ ಏಲಕ್ಕಿ ಬಾಳೆ ಮಾರುಕಟ್ಟೆಯಲ್ಲಿ ಜಾಸ್ತಿ ಬೇಡಿಕೆ ಇರುವಂತಹ ಬಾಳೆ ಇದು. ಮತ್ತೆ ರೋಗ ಮತ್ತೆ ಹುಳುಗಳ ಬಾಧೆ ಕೂಡ ತುಂಬಾ ಕಡಿಮೆ ಈ ಇದಕ್ಕೆ. ಇದ್ರ ಜೊತೆಗೆ ಇನ್ನೊಂದಿದೆ, ಈ ಅದ್ಯಾವ್ದಪ್ಪ ಅಂದ್ರೆ ರಾಜಾಪುರಿ ಅಂತ ಹೇಳ್ತೀವಿ. ಈ ರಾಜಾಪುರಿ ಅನ್ನೋ ತಳಿನ ನಮ್ ಕಡೆ ಈ ಕಡೆ ಬೆಂಗಳೂರು ಈ ಕೋಲಾರ ಕಡೆ ಜಾಸ್ತಿ ಬೆಳೆಸಲ್ಲ, ಬಟ್ ಬೆಳಗಾವಿಯ ಮುನವಳ್ಳಿ ಮತ್ತೆ ಸೌದತ್ತಿ ಗ್ರಾಮಗಳಲ್ಲಿ ಜಾಸ್ತಿ ಇದನ್ನ ಬೆಳೆಸ್ತಾರೆ. ಇದು ಕೂಡ ತುಂಬಾ ಉತ್ತಮವಾದ ತಳಿ ರಾಜಾಪುರಿ ಅಂತ. ಇದನ್ನ ಮುನವಳ್ಳಿ ಮತ್ತೆ ಸೌದತ್ತಿ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದರಲ್ಲಿ ಬೆಳೆಸ್ತಾರೆ. ಇದು ಕೂಡ ತುಂಬಾ ಚೆನ್ನಾಗಿರುವಂತಹ ತಳಿ. ಇನ್ನು ಮುಖ್ಯವಾಗಿ ನಾವು ತಳಿಗಳ ಆಯ್ಕೆಯನ್ನು ಒಂದ್ಸರಿ ಮಾಡ್ಕೊಂಡಾದ್ಮೇಲೆ ಸರಿಯಾದಂತ ವಿಧಾನಗಳನ್ನು ಅನುಸರಿಸಿ ಈ ಬಾಳೆಯನ್ನ ಬೆಳಿಬೇಕಾಗತ್ತೆ. ಈಗ ನಾಟಿ ವಿಧಾನಕ್ಕೆ ಬಂದ್ರೆ ನಾವು ನಾಟಿಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ, ಇದಕ್ಕಾಗಿ ಸಸಿಗಳನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕಾಗತ್ತೆ ಅಂತ, ಅದು ವಂಶಾಭಿವೃದ್ಧಿನ ಹೇಗೆ ಮಾಡ್ಕೋಬಹುದು? ಈಗ ನಾಟಿ ಅನ್ನೋದು ನಮ್ಮ ರೈತ ಬಾಂಧವರಿಗೆ ಪ್ರಮುಖವಾದ ವಿಷಯ ಇದು. ಹೌದೌದು. ಈಗ ಬಾಳೆಲಿ ನಾವು ನಾಟಿ ಮಾಡ್ಲಿಕ್ಕೆ 2 ತರ ಕಂದುಗಳನ್ನ ನಾವು ನೋಡ್ತೀವಿ ಬಾಳೆಲಿ. 2 ತರ ಕಂದುಗಳು ಬರ್ತಾವೆ ಇದ್ರೆ. ಒಂದು ಕತ್ತಿ ಆಕಾರದ ಕಂದು ಅಂತ ಹೇಳ್ತೀವಿ, ಅಂದ್ರೆ ಕಂದು ಆ ಎಲೆಗಳು ಏನಿರುತ್ತೆ ಅದು ಕತ್ತಿ ಶೇಪ್ ಅಲ್ಲಿ ಇರುತ್ತೆ ಪ್ರಾರಂಭಿಕ ಹಂತದಲ್ಲಿ, ಆಯ್ತಾ. ಇನ್ನೊಂದು ನೀರು ಕಂದು ಅಂತ ಹೇಳ್ತೀವಿ, ಅದು ಪ್ರಾರಂಭಿಕ ಹಂತದಲ್ಲೇ ಎಲೆಗಳು ಅಗಲವಾಗಿರುತ್ತವೆ. ಸೊ ನಾವು ನಾಟಿಗೆ ಬಳಸಲಿಕ್ಕೆ ಕತ್ತಿ ಆಕಾರದ ಕಂದುಗಳನ್ನೇ ನಾವು ಬಳಸ್ಬೇಕು, ಯಾಕಂದ್ರೆ ಇದರಿಂದ ನಮ್ಗೆ ಉತ್ತಮ ಗುಣಮಟ್ಟದ ಕಾಯಿನ ಅಥವಾ ಗೊನೆನ ನಾವು ಪಡ್ಕೋಬಹುದು. ಆದ್ರೆ ನೀರು ಕಂದು ಅಂತ ಏನಿದೆ ಅಂದ್ರೆ ಪ್ರಾರಂಭದಲ್ಲಿ ಅಗಲವಾಗಿರುವ ಎಲೆಗಳನ್ನ ಹೊಂದಿರುವಂತಹ ನೀರು ಕಂದುಗಳು ನಾಟಿಗೆ ಯೋಗ್ಯವಲ್ಲ. ಅವನ್ನ ನಾಟಿ ಮಾಡಿದ್ರೆ ನಿಧಾನ ಆಗುತ್ತೆ ಬೆಳೆ. ನಾಟಿ ಮಾಡುವ ವಿಧಾನ ಯಾವ ತರ ಅಂದ್ರೆ, ನಾವು ಈ ಬಾಳೆ ಬೆಳೆಗೆ ರೆಕಮೆಂಡ್ ಮಾಡುವ ಅಥವಾ ಶಿಫಾರಸು ಮಾಡುವ ಅಂತರ ಏನಪ್ಪಾ ಅಂದ್ರೆ, ಆರಡಿ ಆರಡಿ ಅಂದ್ರೆ ಗಿಡದಿಂದ ಗಿಡಕ್ಕೆ ಆರಡಿ, ಸಾಲಿಂದ ಸಾಲಿಗೆ ಆರಡಿ. ಈ ವಿಧಾನದಲ್ಲಿ ನಾವು ಅಂತರನ ನಾವು ಬಾಳೆ ಬೆಳೆಗೆ ಶಿಫಾರಸು ಮಾಡ್ತೀವಿ. ಈ ಅಂತರದಲ್ಲಿ ಒಂದು 45 ಕ್ಯೂಬಿಕ್ ಸೆಂಟಿಮೀಟರ್ ಅಲ್ಲಿ ಗುಂಡಿ ತೆಗೆದುಬಿಟ್ಟು ಅದಕ್ಕೆ ಸಮ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತೆ ಮೇಲ್ಮಣ್ಣನ ಮಿಶ್ರಣ ಮಾಡಿ ಆ ಗುಂಡಿನ ತುಂಬಿಟ್ಟು ಅದರಲ್ಲಿ ನಾವು ಈ ಕಂದನ್ನ ಅಥವಾ ಸಸಿನ ನಾವು ನಾಟಿ ಮಾಡಬಹುದು. ಅಂದ್ರೆ ನಾಟಿ ಮಾಡೋದಕ್ಕಿಂತ ಮುಂಚೆ ಏನಾದರೂ ಈ ಕ್ರಿಮಿನಾಶಕಗಳು ಮತ್ತೆ ಕೀಟನಾಶಕಗಳನ್ನ ಬಳಸ್ಕೋಬೇಕಾಗತ್ತೆ? ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ತಾವು. ನಾನು ಇದನ್ನ ಮೊದಲೇ ಹೇಳಬೇಕನ್ಕೊಂಡಿದ್ದೆ, ಆದ್ರೂ ನೀವು ಕೇಳಿದ್ರಿ. ಇದು ನಾವು ನಾಟಿಗೆ ಬಳಸುವ ಮುಂಚೆ ನಮ್ಗೆ ಎಸ್ಪೆಷಲಿ ಈ ಬಾಳೆ ಬೆಳೆಯಲ್ಲಿ ನಾವು ನಾಟಿಗೆ ಯೂಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಟ್ರೀಟ್ಮೆಂಟ್ ನ ಕೊಡ್ಬೇಕಾಗ್ತದೆ, ಉಪಚಾರಗಳು. ಆ ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ, ಈ ಸಸ್ಯ ಜಂತು ಬಾಧೆ ಕೆಲವೊಂದು ಮಣ್ಣಲ್ಲಿ ಜಾಸ್ತಿ ಇರುತ್ತೆ. ಅದೇನಾದ್ರೂ ಇದ್ರೆ ಇದು ಬಾಳೆ ಗಿಡ ಬೇಗನೆ ಅಂದ್ರೆ ಭೂಮಿಗೆ ಒತ್ಕೊಂಡು ಬೀಳುವಂತ ಚಾನ್ಸಸ್ ಗಳು ಜಾಸ್ತಿ ಆ ಹುಳದಿಂದ. ಅಂದ್ರೆ ಸಸ್ಯ ಜಂತುಗಳು ನಮ್ ಕಣ್ಣಿಗೆ ಕಾಣಲ್ಲ, ಒಳಗಡೆ ಇರ್ತಾವ ಒಂಥರ ಸೂಕ್ಷ್ಮ ಜೀವಿಗಳ ತರ. ಸೊ ಅದನ್ನ ಕಂಟ್ರೋಲ್ ಮಾಡಕ್ಕೆ ನಿಮಗೆ ಗೊತ್ತಿರಬಹುದು ಕಾರ್ಬೋಫಿರಾನ್ ಅಥವಾ ಫೋರೇಟ್ ಗ್ರಾನ್ಯೂಲ್ ಅಂತಿದೆ, ಅದನ್ನ ಒಂದು 10 ಗ್ರಾಂ ಒಂದು ಗಿಡಕ್ಕೆ ಕೊಡ್ಬೇಕಾದ್ರ ನಾವು ಗುಂಡಿಲ್ಲಾದ್ರೂ ಹಾಕ್ಬಹುದು. ಇಲ್ಲ, ನಾವು ಈ ಕಂದನ್ನ ಯೂಸ್ ಮಾಡ್ತೀವಲ್ಲ, ಕಂದನ್ನ ಸರಿಯಾಗಿ ಕೆತ್ತ ಬಿಟ್ಟು ಆ ಬಿಳಿ ಬಣ್ಣ ಬರೋ ತನಕ ಚೆನ್ನಾಗಿ ಕೆತ್ತ ಬಿಟ್ಟು ಅದನ್ನ ಸೆಗಣಿ ರಾಡಿಲಿ ಹಾಕ್ಬಿಟ್ಟು ಅದ್ರ ಮೇಲೆ ಈ ಹರಳುಗಳನ್ನ ಉದುರಿಸೋದು, ಉದುರಿಸ್ಬಿಟ್ಟು ಆಮೇಲೆ ನಾವು ನಾಟಿಗೆ ಯೂಸ್ ಮಾಡ್ಬೇಕು. ಅಂದ್ರೆ ಈಗ ನಾಟಿ ಮಾಡೋ ಸಂದರ್ಭದಲ್ಲಿ ಗೊಬ್ಬರ ಏನಾದ್ರೂ ಕೊಡ್ಬೇಕಾಗತ್ತೆ? ನಾಟಿ ಮಾಡೋ ಸಮಯದಲ್ಲಿ ಏನು ಗೊಬ್ಬರ ಏನು ಕೊಡೋದು ಬೇಕಾಗಿಲ್ಲ. ಬೇಕಾದ್ರೆ ಸ್ವಲ್ಪ DAP ಒಂದು 10 ಗ್ರಾಮ್ 5 ಗ್ರಾಮ್ ನಾವು ಒಂದೊಂದು ಗುಣಿಗೆ ಹಾಕಿದ್ರು ಅದು ಬೇರು ಬಿಡ್ಲಿಕ್ಕೆ ಸ್ವಲ್ಪ ಸಹಕಾರಿಯಾಗಿ. ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಡ್ಬೇಕಾಗತ್ತೆ? ಕೊಟ್ಟಿಗೆ ಗೊಬ್ಬರ ನಾವು ಒಂದು ಗಿಡಕ್ಕೊಂದು 10 ಕೆಜಿನಾದ್ರೂ ನಾವು ರೆಕಮೆಂಡ್ ಮಾಡ್ತೀವಿ. ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಟ್ಟಷ್ಟು ಒಳ್ಳೇದೆ, ಬಟ್ ಒಂದು ಹೆಕ್ಟರ್ ಪ್ರದೇಶಕ್ಕೆ ನಾವು ಒಂದು 25 ಟನ್ ಕೊಟ್ಟಿಗೆ ಗೊಬ್ಬರನ ನಾವು ಶಿಫಾರಸು ಮಾಡ್ತೀವಿ ಬಾಳೆ ಬೆಳೆ. ಇತ್ತೀಚೆಗೆ ಈ ಅಂಗಾಂಶ ಕೃಷಿ ಸಂವರ್ಧಿತ ಈ ಬಾಳೆ ಸಸಿಗಳು ಕೂಡ ಸಿಗ್ತಾ ಇದಾವೆ ಮಾರುಕಟ್ಟೆಯಲ್ಲಿ, ಅವನ್ನು ಬಳಸ್ಕೋಬಹುದೇ? ಅವನ್ನು ಬಳಸಬಹುದು. ಈ ಅಂಗಾಂಶ ಸಸಿಗಳು ಸ್ವಲ್ಪ ರೋಗರಹಿತವಾಗಿರುತ್ತೆ ಮತ್ತೆ ನಮಗೆ ಬೇಗನೆ ಇಳುವರಿ ಬಂದ್ಬಿಡುತ್ತೆ. ಯಾಕಂದ್ರೆ ಆಲ್ರೆಡಿ ಅದು ಲ್ಯಾಬ್ ಕಂಡೀಷನ್ ಅಲ್ಲಿ ಅರ್ಧ ಬಂದ್ಬಿಟ್ಟಿರುತ್ತೆ, ನಾಟಿ ಮಾಡೋ ಔಷಧ ನಮ್ಗೆ ಇನ್ನ ಸ್ವಲ್ಪ ಗುಣಮಟ್ಟದ ಇಳುವರಿನೂ ಬರುತ್ತೆ, ರೋಗರಹಿತ ಕೂಡ ಆಗಿರುತ್ತೆ. ಅಂಗಾಂಶ ಸಸಿಗಳು ಕೂಡ ತುಂಬಾ ಒಳ್ಳೇದೆ. ನಾಟಿ ಮಾಡೋ ವಿಧಾನ ಇದೇ ವಿಧಾನ? ಅದೇ ಸೇಮ್ ವಿಧಾನನೇ. ಅದು ಏನು ಆವಾಗಲೇ ನಾನು ಹೇಳಿದ್ನಲ್ಲ, ಅದೇ ವಿಧಾನದಲ್ಲಿ ಇದನ್ನ ಅಂಗಾಂಶ ಸಸಿಗಳನ್ನ ನಾವು ಬಳಸ್ಬೋದು. ಅಂದ್ರೆ 1.5 ಅಡಿ ಉದ್ದ ಆಗಲ ಆಳ ಇರೋ ಗುಂಡಿಗಳು ತೆಗೆದುಕೊಂಡು ಎಲ್ಲಾ ಕ್ರಮಗಳನ್ನ ಅದೇ ರೀತಿ ಅಂತರ ಮಾತ್ರ 6 ಅಡಿಗೆ ನಾವು ಅನುಸರಿಸಬೇಕಾಗತ್ತೆ. ಈಗ ಕೆಲವೆಲ್ಲ ಎತ್ತರ ಬೆಳಿತಾವಲ್ಲ ತಳಿಗಳು, ರೋಬಸ್ಟ್ ಇಂತವೆಲ್ಲ, ಅವಕ್ಕೆ ಸ್ವಲ್ಪ ಜಾಸ್ತಿ ಏನಾದ್ರೂ ಮಾಡ್ಕೋಬೇಕಾಗತ್ತೆ? ಆತರ ಏನಿಲ್ಲ, ಗಿಡದ ಎತ್ತರದ ಮೇಲೆ ನಮ್ಗೆ ಕೆಲವೊಂದು ಅಂತರಗಳು ಇದಾವೆ, ಇಲ್ಲ ಅಂತ ಹೇಳಲ್ಲ. ಈ ಗಿಡ್ಡ ತಳಿಗಳಂತ ಇದಾವೆ ಕೆಲವೊಂದು, ಅಥವಾ ನಾ ಹೇಳಿದ್ನಲ್ಲ ಪಚ್ಚಬಾಳೆ ಅಥವಾ ಡಾರ್ಫ್ ಕ್ಯಾವೆಂಡಿಶ್ ಅಂತ, ಅದು ಗಿಡ್ಡ ತಳಿ, ಅದರದ್ದು ಎತ್ತರ ಬಂದು 6 ಅಡಿ. ಆಯ್ತಾ, ಅಂತದನ್ನ ನಾವು ಬೇಕಾದ್ರೆ 1.5 ಮೀಟರ್ ನಾವು ಬೆಳೆಸ್ಕೊಂಡ್ರೆ ಒಂದು ಹೆಕ್ಟರ್ ಪ್ರದೇಶಕ್ಕೆ 4,444 ಗಿಡಗಳು ಕೊಡ್ತಾವ. ಆತರ ಅಂತರ ಕಡಿಮೆ ಮಾಡ್ಕೊಂಡಷ್ಟು ನಾವು ದಟ್ಟವಾಗಿ ನಾಟಿ ಮಾಡ್ಕೋಬಹುದು, ಜಾಸ್ತಿ ಅಧಿಕ ಸಾಂದ್ರತೆ ಅಂತ ಹೇಳ್ತೀವಿ, ಅಧಿಕ ಸಾಂದ್ರತೆಯಲ್ಲಿ ನಾವು ನಾಟಿ ಮಾಡ್ಬೋದು. ಇನ್ನ ಒಂದ್ಸರಿ ನಾವು ಈ ಸಸಿಗಳನ್ನ ಅಥವಾ ಕಂದುಗಳನ್ನ ಹಾಕೊಂಡ ಮೇಲೆ ನೀರು ಮತ್ತು ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಕೊಡ್ಬೇಕಾಗತ್ತೆ ಅಂತೀರಿ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಇದು. ಏನಪ್ಪ ಅಂದ್ರೆ, ಈ ಬಾಳೆನ ನಾವು ನೀರು ಮತ್ತೆ ಪೋಷಕಾಂಶಗಳು ಅಥವಾ ಗೊಬ್ಬರಗಳನ್ನ ಪ್ರೀತಿಸುವ ಗಿಡ ಅಂತ ಕರಿತೀವಿ. ಹೌದೌದು. ಆದುದರಿಂದ ಇದಕ್ಕೆ ನೀರು ಮತ್ತೆ ಗೊಬ್ಬರಗಳು ಜಾಸ್ತಿ ಬೇಕಾಗಿರುತ್ತೆ. ನೀರ್ ಯಾಕಪ್ಪ ಈ ಬಾಳೆ ಬೆಳೆಗೆ ಜಾಸ್ತಿ ಬೇಕಂದ್ರೆ, ಇದು ಅಗಲವಾದ ಎಲೆಗಳನ್ನ ಹೊಂದಿರೋದ್ರಿಂದ ಬಾಷ್ಪೀಕರಣ ಜಾಸ್ತಿ ಆಗುತ್ತೆ, ನೀರಿನ ನಷ್ಟ ಜಾಸ್ತಿ ಅದಕ್ಕೆ ನಾವು ನೀರನ್ನ ನಾವು ಕೊಡ್ತಾ ಇರ್ಬೇಕಾಗತ್ತೆ. ನಮ್ಮ ಶಿಫಾರಸಿನ ಪ್ರಕಾರ ಒಂದು 4-5 ದಿನಕ್ಕೆ ಒಂದ್ಸಲ ನಾವು ನೀರನ್ನ ಬಿಡಬೇಕು. ಅದು ಒಂದು ಗಿಡಕ್ಕೆ ಪ್ರಾರಂಭಿಕ ಹಂತದಲ್ಲಿ 8-13 ಲೀಟರ್ ನೀರು, 2ನೇ ಹಂತದಲ್ಲಿ 13-18 ಲೀಟರ್ ನೀರು, 3ನೇ ಹಂತದಲ್ಲಿ 13-19 ಲೀಟರ್ ನೀರು ಈ ಬೆಳೆಗೆ ಬೇಕಾಗುತ್ತೆ. ಒಂದು ವೇಳೆ ನೀವು ಡ್ರಿಪ್ ಅನುಸರಿಸಿದ್ರೆ ತುಂಬಾ ಒಳ್ಳೆಯದು, ಹನಿ ನೀರಾವರಿ ಅಂತ ಹೇಳ್ತೀವಿ. ಈ ಹನಿ ನೀರಾವರಿ ಯೂಸ್ ಮಾಡೋದ್ರಿಂದ ನಾವು ನೀರಿನ ನಷ್ಟ ಕೂಡ ಕಡಿಮೆ ಆಗೋದಲ್ಲದೆ ಸಮರ್ಪಕವಾಗಿ ಗಿಡಗಳಿಗೆ ನೀರು ಬಳಕೆಯಾಗಿ ನಮಗೆ ಉತ್ತಮ ರೀತಿಯ ಇಳುವರಿ ಕೂಡ ಬರುತ್ತೆ. ಹನಿ ನೀರು ಜೊತೆಗೆ ರೋಗ ರೋಜಗಳ ಹಾವಳಿ ಕೂಡ ತುಂಬಾ ಕಡಿಮೆ, ಅದರ ಜೊತೆಗೆ ಕಳೆಯ ಹಾವಳಿ ಕೂಡ ತುಂಬಾ ಕಡಿಮೆ. ವೀಡ್ಸ್ ಅಂತ ಏನ್ ಹೇಳ್ತೀವಿ, ಕಳೆಗಳು, ಅದರದ ಹಾವಳಿ ಕೂಡ ತುಂಬಾ ಕಡಿಮೆ. ಮತ್ತೆ ಇದು ಸಾಕಷ್ಟು ಇಳುವರಿಯನ್ನ ಕೊಡೋದ್ರಿಂದ ಪೋಷಕಾಂಶಗಳನ್ನ ನಾವು ಅದೇ ಪ್ರಮಾಣದಲ್ಲಿ ಪೂರೈಕೆ ಮಾಡಬೇಕಾಗುತ್ತೆ. ಪೋಷಕಾಂಶಗಳದ್ದು ಹೇಳಿದ್ನಲ್ಲ, ಗೊಬ್ಬರನ್ನ ಪ್ರೀತಿಸುವ ಗಿಡ ಅಂತ ಹೇಳಿ, ಇದನ್ನ ನಾವು ಒಂದ್ 175, 105, 220 ಗ್ರಾಂ ಸಾರಜನಕ, ರಂಜಕ, ಪೊಟ್ಯಾಶ್ ಪ್ರತಿ ಗಿಡಕ್ಕೆ ಅದನ್ನ ನಾವು ಮೂರ್ ಹಂತದಲ್ಲಿ ಕೊಡ್ತೀವಿ. ನಾಟಿ ಮಾಡಿದ 2 ತಿಂಗಳ ನಂತರ, 4ನೇ ತಿಂಗಳ ನಂತರ ಮತ್ತೆ 6ನೇ ತಿಂಗಳ ನಂತರ ಮೂರ ಹಂತದಲ್ಲಿ ನಾವು ಕೊಡಬೇಕಾಗುತ್ತೆ. ಅದೇ ನೀವೇನಾದ್ರೂ ಟಿಶ್ಯೂ ಕಲ್ಚರ್ ಬನಾನಾ ಅಥವಾ ಜಿ9 ಬನಾನಾ ಅಂಗಾಂಶ ಕೃಷಿ ಸಸಿ ಏನಾದ್ರೂ ಹಾಕೊಂಡ್ರೆ 35 ದಿನಗಳ ಅಂತರದಲ್ಲಿ ಈ 200 ಗ್ರಾಂ ಸಾರಜನಕ, 100 ಗ್ರಾಂ ರಂಜಕ, 300 ಗ್ರಾಂ ಪೊಟ್ಯಾಶ್ನ 6 ಹಂತದಲ್ಲಿ ಅಂದ್ರೆ 35 ದಿನಗಳ ಅವಧಿಯಲ್ಲಿ 6 ಹಂತದಲ್ಲಿ ನಾವು ಕೊಡಬೇಕಾಗುತ್ತೆ. ಸ್ಪ್ಲಿಟ್ ಮಾಡಿಬಿಟ್ಟು ಮತ್ತೆ ಈ ಸಾರಜನಕ, ರಂಜಕ, ಪೊಟಾಶ್ ಇದೆಯಲ್ಲ, ಇವನ್ನು ಕೂಡ ನಾವು ಭಾಗ ಮಾಡಿ ಕೊಡ್ಬೇಕಾಗತ್ತೆ. ಭಾಗ ಮಾಡಿ ಅದೇ ಹೇಳಿದ್ನಲ್ಲ, 6 ಸಮಕಂತುಗಳಲ್ಲಿ 35 ದಿನಗಳಿಗೊಮ್ಮೆ ನಾಟಿ ಮಾಡಿ 35 ದಿನಗಳ ಆದ್ಮೇಲೆ ಒಂದ್ಸಲ, ಅದಾದ್ಮೇಲೆ 70 ದಿನಕ್ಕೊಂದ್ಸಲ, ಅದಾದ್ಮೇಲೆ ಆತರ ಅಂದ್ರೆ ಅಂಗಾಂಶ ಕೃಷಿ ಸಸಿಗಳು ನಾಟಿ ಮಾಡಿದ ಅಂಗಾಂಶ ಸಸಿಗಳಿಗಿದು ಕಂದುಗಳಿಗಾದ್ರೆ ಮೂರ್ ಹಂತದಲ್ಲಿ 2ನೇ ತಿಂಗಳು, 4ನೇ ತಿಂಗಳು, 6ನೇ ತಿಂಗಳು ಸಮ ಪ್ರಮಾಣ, 3 ಪೋಷಕಾಂಶಗಳು ಸಮ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಇನ್ನೊಂದು ಬಾಳೆ ಬೆಳೆನಲ್ಲಿ ಒಂದು ಮುಖ್ಯವಾದ ವೈಶಿಷ್ಟ್ಯ ನಾವು ಕಳನು ಅಂದ್ರೆ, ಒಂದ್ಸರಿ ನಾವು ಕಂದುಗಳನ್ನ ಅಥವಾ ಸಸಿಗಳನ್ನು ನಾಟಿ ಮಾಡ್ಕೊಂಡಾದ್ಮೇಲೆ ಬೆಳೆಗಳನ್ನ ಕೊಯ್ಕೊಂಡಾದ್ಮೇಲೆ ಕೂಳೆ ಬೆಳೆಗಳನ್ನು ಕೂಡ ಪ್ರೋತ್ಸಾಹಿಸಬಹುದು ಅಂತ, ಇದನ್ನು ಹೇಗೆ ಮಾಡಬೇಕಾಗತ್ತೆ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ, ಕೂಳೆ ಬೆಳೆ ಅಂತ. ಈ ಸುಮಾರು ಜನ ರೈತರು ಒಂದು ಬೆಳೆ ತಗೊಂಡ್ಮೇಲೆ ಮತ್ತೆ ಅದನ್ನ ಉಳುಮೆ ಮಾಡ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಗೊಬ್ಬರ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಕಂದೋ ಇಲ್ಲ ಸಸಿ ತಗೊಂಡ್ಬಂದು ನಾಟಿ ಮಾಡ್ತಾರೆ. ಅದು ಮಾಡಕ್ಕೆ ಇನ್ನ ಸ್ವಲ್ಪ ಕಾಲಾವಧಿ ಟೈಮ್ ತಗೊಳುತ್ತೆ. ಆದ್ರೆ ಕೂಳೆ ಬೆಳೆ ಮಾಡೋದ್ರಿಂದ ಈ ಮೊದಲನೇ ಬೆಳೆ ಮುಗಿದ ಮೇಲೆ ಒಂದು 6-8 ತಿಂಗಳಿಗೆ ನಾವು ಕೂಳೆ ಬೆಳೆನ ನಾವು ತಗೊಂಡ್ಬಿಡ್ಬೋದು. ಇದಕ್ಕೆ ಆದ ಕೆಲವೊಂದು ತಳಿಗಳಿದ್ದಾವೆ. ಯಾವ್ಯಾವ ತಳಿಗಳು? ಗಿಡ್ಡ ಕ್ಯಾವೆಂಡಿಶ್ ಅದು ಕೂಡ, ರೋಬಸ್ಟಾ ಅಂತ, ಅವೆರಡು ತಳಿಗಳು ಕೂಳೆ ಬೆಳೆಗೆ ತುಂಬಾ ಮುಖ್ಯವಾದ ಸೂಕ್ತವಾದಂತವಾದದ್ದು. ನಮ್ಮ ಏಲಕ್ಕಿ ಬಾಳೆ, ಏಲಕ್ಕಿ ಬಾಳೆನು ಮಾಡಬಹುದು, ಬಟ್ ಒಂದು ಕೂಳೆ ತಗೋಬಹುದು, ಇನ್ನೊಂದು ಕೂಳೆಯಲ್ಲಿ ಇಳುವರಿ ಸ್ವಲ್ಪ ಕಡಿಮೆ ಆಗುವಂತ ಬರುತ್ತೆ. ಅಂದ್ರೆ ನಮ್ಮ ಮೂಲ ಬೆಳೆಯನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿದೆ. ಹೌದು, ಅದ್ರ ಮೇಲೆ ಸಂಬಂಧ. ಯಾಕಂದ್ರೆ ಮೊದಲನೇ ಬೆಳೆಗೆ ಜಾಸ್ತಿ ರೋಗ ಕೀಟಗಳು ಬಂತು ಅಂದ್ರೆ ನಾವು ಮುಂದುವರ್ಸಕ್ ಆಗಲ್ಲ ಅಂತೀರಿ. ಏನಂದ್ರೆ ಈಗ ಕೂಳೆ ಬೆಳೆ ಮಾಡ್ಲಿಕ್ಕೆ ಅಂತಾನೆ ಇವೆರಡು ಸೂಕ್ತವಾದ ತಳಿಗಳು, ರೋಬಸ್ಟ ಮತ್ತೆ ಗಿಡ್ಡ ಕ್ಯಾವೆಂಡಿಶ್, ಇವೆರಡು ಸೂಕ್ತವಾದ ತಳಿಗಳು. ಇದನ್ನ ನಾವು ಯಾವ ತರ ಮಾಡ್ಬೇಕಂದ್ರೆ, ಕೂಳೆ ಬೆಳೆನ ಮೊದಲನೇ ಅಂದ್ರೆ ತಾಯಿ ಗಿಡ ಅಂತ ಹೇಳ್ತೀವಿ, ಅದು ಹೂ ಬಿಡೋ ಟೈಮಲ್ಲಿ ಒಂದು ಕಂದನ್ನ ನಾವು ಕೂಳೆ ಬೆಳೆಗೆ ಬಿಟ್ಬಿಡೋದು, ಆಯ್ತಾ? ಇನ್ನೊಂದು ಮಾಗಿದ ಗೊನೆ ಕಟಾವ್ ಆದ್ಮೇಲೆ ಇನ್ನೊಂದು ಕಂದನ್ನ ಕೂಳೆ ಬೆಳೆಗೆ ಬಿಟ್ಬಿಡೋದು. ಆವಾಗ ಒಂದ್ 2 ಕೂಳೆನಾದ್ರೂ ನಾವು ತಗೋಬಹುದು ಇದ್ರಲ್ಲಿ. ಈ ತರ ನಾವು ಮತ್ತೆ ಅದನ್ನ ಬಳಸ್ಕೊಂತ ಹೋಗ್ಬೋದು. ಮತ್ತೆ ಈ ಕೂಳೆ ಬೆಳೆಗೂ ಪೋಷಕಾಂಶಗಳನ್ನ ಎಷ್ಟು ಮಟ್ಟಿಗೆ ಪೂರೈಕೆ ಮಾಡ್ಬೇಕು? ಅದಕ್ಕೆ ಕೂಡ ಇದೆ, 100 ಗ್ರಾಮ್ ಸಾರಜನಕ, 5 ಗ್ರಾಮ್ ರಂಜಕ, ಮತ್ತೆ 100 ಗ್ರಾಮ್ ಪೊಟ್ಯಾಶ್ ಅಂತ ಇದೆ. ಅದನ್ನ ನಾವು 30 ದಿನಗಳ ಅಂತರದಲ್ಲಿ ಮತ್ತೆ ನಾವು 35, 70, 120 ದಿನಗಳಲ್ಲಿ ನಾವು ಸಮರ್ಪಕವಾಗಿ ನಾವು ಪೂರೈಸ್ಕೊಂತ ಹೋದ್ರೆ ಕೂಳೆ ಬೆಳೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಮೊದಲನೇ ತಾಯಿ ಗಿಡ ಕಟ್ ಮಾಡಿದ್ಮೇಲೆ ಕೂಳೆ ಬೆಳೆಗೆ ಒಂದು 6-8 ತಿಂಗಳು ಟೈಮ್ ತಗೊಳಕ್ಕೆ ಬರುತ್ತೆ. ಅಂದ್ರೆ ನಾವು ಈ ಕೂಳೆ ಬೆಳೆಯನ್ನು ತೆಗೆದುಕೋಬೇಕು ಅಂತ ಕಂದನ್ನ ಆಯ್ಕೆ ಮಾಡ್ಕೊಳ್ತೀವಲ್ಲ, ಅದನ್ನ ಆಯ್ಕೆ ಮಾಡಿಕೊಂಡ ತಕ್ಷಣ ನಾವು ತಾಯಿ ಗಿಡ ತೆಗಿಬಾರದು. ಇದು ಒಂದು ಮುಖ್ಯವಾದ ವಿಷಯ. ಏನಪ್ಪಾ ಅಂದ್ರೆ ಈಗ ನಾವು ಸುಮಾರು ಜನ, ನಾನು ಕೆಲವೊಂದು ಸೆಮಿನಾರ್ ಮತ್ತೆ ಕಾನ್ಫರೆನ್ಸ್ ಅಲ್ಲೆಲ್ಲ ಅಟೆಂಡ್ ಮಾಡಿ ವಿಚಾರಗೋಷ್ಠಿಗಳಲ್ಲಿ ನಾವು ಸುಮಾರು ಜನ ಏನಂತಾರೆ ಅಂದ್ರೆ ಕೂಳೆ ಬೆಳೆಯಲ್ಲಿ ನಮ್ಗೆ ಸರಿಯಾಗಿ ಇಳುವರಿ ಬರಲ್ಲ, ಅದಕ್ಕೆ ನಾವು ನಮ್ಗೆ ಮೇನ್ ಬೆಳೆನೆ ಬೇಕು ಅಂತ ಹೇಳ್ತಾರೆ. ಆದ್ರೆ ಕೂಳೆ ಬೆಳೆಯಲ್ಲಿ ನಾವು ಇಳುವರಿ ಪಡ್ಕೊಳ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ, ಈ ಮೊದಲನೇ ಗಿಡದೊಂದು ಗೊನೆ ನಾವು ಕಟ್ ಮಾಡಿದ್ಮೇಲೆ ಆ ಗಿಡನ ಹಂತ ಹಂತವಾಗಿ ಕಟ್ ಮಾಡ್ಕೊಂತ ಬರ್ಬೇಕು, ಒಂದು 15 ದಿನಗಳ ಅಂತರದಲ್ಲಿ ತಾಯಿ ಗಿಡನ. ಆತರ ಮಾಡೋದ್ರಿಂದ ಈ ತಾಯಿ ಗಿಡದಲ್ಲಿ ಏನು ಉಳಿಕೆ ಪೋಷಕಾಂಶಗಳು ಇರ್ತಾವಲ್ಲ, ಅದು ಈ ಕೂಳೆ ಬೆಳೆಗೆ ವರ್ಗಾವಣೆ ಆಗಿರುತ್ತೆ. ಆವಾಗ ನಮ್ಗೆ ಕೂಳೆ ಬೆಳೆಯಿಂದ ಉತ್ತಮ ಇಳುವರಿನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಂದ್ರೆ ಏಕಾಏಕಿ ನಾವು ತಾಯಿ ಗಿಡ ತೆಗಿಬಾರದು, ಹಂತ ಹಂತವಾಗಿ ತಕೊಂಡ್ರೆ ತುಂಬಾ ಒಳ್ಳೇದು. ಇನ್ನ ಬಾಳೆ ಬೆಳೆನಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳ ಮಹತ್ವ ಯಾವ ರೀತಿಯಾದಂಥದ್ದು ಅಂತೀರಿ? ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಸುಮಾರು ಜನ ರೈತರು ನಾವು ಏನು ಮಾಡ್ತೀವಿ ಅಂದರೆ ಈ ಮೇನ್ ಪೋಷಕಾಂಶಗಳು ಅಥವಾ ಪ್ರಧಾನ ಪೋಷಕಾಂಶಗಳು ಪ್ರಮುಖ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್ ಮೇಲೆ ನಾವು ಜಾಸ್ತಿ ಅವಲಂಬಿತವಾಗಿದ್ದೀವಿ. ಆದರೆ ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ಮರೆತು ಬಿಟ್ಟಿದ್ದೀವಿ. ಹೌದು, ಇದರ ಅರಿವು ನಮ್ಮ ರೈತ ಬಾಂಧವರಿಗೆ ಇಲ್ಲ. ಇದ್ರ ಏನ್ ಮಾಡುತ್ತೆ ಅನ್ನೋದು ನಮ್ಮ ರೈತ ಬಾಂಧವರಿಗೆ ಇದರ ಅರಿವು ಇಲ್ಲ. ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಕಾಯಿಯ ಗುಣಮಟ್ಟ ಚೆನ್ನಾಗಾಗೋದ್ರೊಂದಿಗೆ ಕಾಯಿ ಗಾತ್ರ ತುಂಬಾ ಚೆನ್ನಾಗಿ ಬರುತ್ತೆ, ನಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಉತ್ತಮ ಆದಾಯ ಸಿಗುತ್ತೆ. ಅದಕ್ಕೆ ನಾವು ಸೂಕ್ಷ್ಮ ಪೋಷಕಾಂಶಗಳಂದ್ರೆ ಜಿಂಕ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಮ್ಯಾಂಗ್ನೀಸ್, ಮೆಗ್ನೀಷಿಯಮ್, ಇವೆಲ್ಲ ಸೂಕ್ಷ್ಮ ಪೋಷಕಾಂಶಗಳು. ಇದನ್ನೇ ನಾವು ಬಳಸೋದ್ರಿಂದ ನಮ್ಗೆ ಉತ್ತಮ ಗುಣಮಟ್ಟದ ಇಳುವರಿನ ಪಡ್ಕೋಬಹುದು. ಇದಕ್ಕಾಗಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅವರು ಏನ್ ಮಾಡಿದ್ದಾರೆ, ಬಾಳೆ ಸ್ಪೆಷಲ್ ಅಂತ ಒಂದು ಮಿಶ್ರಣನ ಅಂದ್ರೆ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ ಇದು, ಇದನ್ನ ತಯಾರು ಮಾಡಿದ್ದಾರೆ. ಇದನ್ನ ನಾವು ನಾಟಿ ಮಾಡಿ 5 ತಿಂಗಳ ನಂತರ ಸ್ಪ್ರೇ ಮಾಡೋದು, ಅಂದ್ರೆ ಸಿಂಪರಣೆ ಮಾಡೋದು, ಬಾಳೆ ಬೆಳೆಗೆ ಸಿಂಪರಣೆ ಮಾಡಬೇಕು. ನಾಟಿ ಮಾಡಿದ 5 ತಿಂಗಳ ನಂತರ 10 ತಿಂಗಳವರೆಗೆ ತಿಂಗಳ ಅವಧಿಯಲ್ಲಿ ನಾವು ಸಿಂಪರಣೆ ಕೈಗೊಳ್ಳಬೇಕು. ಆವಾಗ ಉತ್ತಮ ಗುಣಮಟ್ಟದ ಹೆಚ್ಚಿನ ಗಾತ್ರದ ಕಾಯಿಗಳಲ್ಲಿ ನಾವು ಪಡ್ಕೊಳ್ಳಕ್ಕೆ ಸಾಧ್ಯ. ಗೊನೆ ಮೇಲೆ ಸಿಂಪರಣೆ ಮಾಡಬೇಕು, ಗೊನೆ ಮೇಲೆ ಸಿಂಪರಣೆ ಮಾಡೋದು, ಗೊನೆ ಮರಕ್ಕೆ ಎಲ್ಲದಕ್ಕೂ ಸಿಂಪರಣೆ, ಎಲೆಗಳಿಗೂ ಸಿಂಪರಣೆ ಮಾಡೋದು. ಆವಾಗ ಈ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಕಡಿಮೆ ಆಗ್ಬಿಟ್ಟು ನಮ್ಗೆ ಇಳುವರಿ ಮತ್ತೆ ಗುಣಮಟ್ಟ ತುಂಬಾ ಚೆನ್ನಾಗಿ ಬರುತ್ತೆ. ಬಾಳೆ ಸ್ಪೆಷಲ್ ಇದನ್ನ 5 ಗ್ರಾಂ 1 ಲೀಟರ್ ನೀರ್ಗೆ ಯೂಸ್ ಮಾಡ್ಬೇಕು. ಬಾಳೆ ಸ್ಪೆಷಲ್ ನ 1 ಹೆಕ್ಟರ್ ಪ್ರದೇಶಕ್ಕೆ 25 ಕೆಜಿ ಬಾಳೆ ಸ್ಪೆಷಲ್ ಬೇಕಾಗುತ್ತೆ. ಇದು ಒಂದು ಬಹಳ ಮುಖ್ಯವಾದಂತ ಕ್ರಮ. ಹೌದು, ತುಂಬಾ ಮುಖ್ಯವಾದ ಕ್ರಮ ಇದು. ಇನ್ನೊಂದು, ಕೆಲವರು ಈ ತುದಿಗೆ, ಗಿಡದ ತುದಿಗೆ ಅಂದ್ರೆ ಗೊನೆಯ ತುದಿಗೆ ಇದನ್ನ ಕಟ್ತಾ ಇರ್ತಾರಲ್ಲ, ಈ ಸಗಣಿ ಮತ್ತು ಈ ಪೋಷಕಾಂಶಗಳ ಮಿಶ್ರಣ ಕಟ್ತಾರಲ್ಲ, ಪೋಷಣೆ ಅಂತ ಕರಿತೀವಿ ನಾವು. ಇದನ್ನ ಯಾಕೆ ಮಾಡ್ತಾರೆ ಅಂದ್ರೆ ನಮ್ಗೆ ಉತ್ತಮ ಗಾತ್ರದ ಗೊನೆನ, ಉತ್ತಮ ಕ್ವಾಲಿಟಿ ಗೊನೆನ ಪಡ್ಕೊಳ್ಳಕ್ಕೆ ಉತ್ತಮ ಗಾತ್ರ ಮೊದಲನೇದಾಗಿ. ಗಾತ್ರ ಚೆನ್ನಾಗಿ ಬಂದ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ, ರೇಟ್ ಚೆನ್ನಾಗಿ ಬರುತ್ತೆ. ಎಲ್ಲಾ ಹಣ್ಣುಗಳು ಒಂದೇ ಗಾತ್ರಕ್ಕೆ ಆತರ ಬರ್ಬೇಕು, ಎಲ್ಲಾ ಹಣ್ಣುಗಳು ಒಂದೇ ಗಾತ್ರಕ್ಕೆ ಬರ್ಲಿಕ್ಕೆ ನಾವು ಅದನ್ನ ಗೊನೆ ಪೋಷಣೆ ಅಂತ ಮಾಡ್ತೀವಿ. ಮೊದಲನೇದಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ಗೊನೆಲಿ ಕೊನೆಯ ಕಾಯಿ ಕಚ್ಚಿದ ಮೇಲೆ ಆ ಗಂಡು ಭಾಗ ಮೂತಿ ಇರುತ್ತಲ್ಲ, ಅದನ್ನ ಕಟ್ ಮಾಡ್ಬೇಕು. ನಿಮ್ಗೆ ಅದನ್ನ ಅಷ್ಟೇ ಕಟ್ ಮಾಡಿದ್ರು ಸಾಕು, ಉತ್ತಮ ಗಾತ್ರ ಗೊನೆನ ಪಡ್ಕೋಬಹುದು. ಆ ಕಟ್ ಮಾಡಿದ ಪೋಷನ್ಗೆ ಸ್ವಲ್ಪ 1-10 ಗ್ರಾಂ ಯೂರಿಯಾ ಜೊತೆಗೆ ಸ್ವಲ್ಪ ಸೆಗಣಿ, ಬೇಕಾದ್ರೆ ಸ್ವಲ್ಪ ಪೊಟ್ಯಾಶ್, ಸಲ್ಫೇಟ್ ಆಫ್ ಪೊಟ್ಯಾಶು ಈ ತರ ಹಾಕ್ಬಿಟ್ಟು ಕಟ್ಟುಬಿಟ್ರೆ ಆ ಜಾಗಕ್ಕೆ ದ್ರಾವಣ ಮಾಡ್ಬೇಕು. ಆ ದ್ರಾವಣ ಮಾಡ್ಬಿಟ್ಟು ಅಂದ್ರೆ 1/2 ಕೆಜಿ ಸೆಗಣಿಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಸಲ್ಫೇಟ್ ಆಫ್ ಪೊಟ್ಯಾಶ್ ಮತ್ತೆ ಯೂರಿಯಾನ, 10 ಗ್ರಾಮ್ ಯೂರಿಯಾ, 1/12 ಗ್ರಾಮ್ ಸಲ್ಫೇಟ್ ಆಫ್ ಪೊಟ್ಯಾಶ್ ಮಿಕ್ಸ್ ಮಾಡ್ಬಿಟ್ಟು ಆ ತುದಿ ಏನ್ ಕಟ್ ಮಾಡಿರ್ತೀವಲ್ಲ ಅಲ್ಲಿ ಕಟ್ಟುಬಿಟ್ರೆ ನಮ್ಗೆ ಇನ್ನ 20% ನಮ್ಗೆ ಜಾಸ್ತಿನೇ ತೂಕ ಬರುತ್ತೆ ಗೊನೆ. ಅದರಿಂದ ನಮ್ಗೆ ಇಳುವರಿ ಮತ್ತೆ ಆದಾಯ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನ ಸಾಕಷ್ಟು ತೂಕದ ಗೊನೆಗಳನ್ನ ಈ ಬಾಳೆಗಿಡ ಬಿಡೋದ್ರಿಂದ ಇವಕ್ಕೆ ನಾವು ಏನಾದ್ರೂ ಗಾಳಿಯಿಂದ ಏನಾದ್ರೂ ರಕ್ಷಣೆ ಕೊಡಬೇಕಾಗತ್ತೆ, ಮಾಡಬೇಕಾಗತ್ತೆ? ಗಾಳಿ ರಕ್ಷಣೆ ತುಂಬಾ ಮುಖ್ಯ. ಮುಖ್ಯವಾಗಿ ಗಿಡ್ಡ ತಳಿಗೆ ಗಾಳಿ ರಕ್ಷಣೆ ಬೇಕಾಗಿಲ್ಲ, ಅಂದ್ರೆ ಹೆಚ್ಚಿನ ಗಾಳಿಯಿಂದ ಬೇಕಾಗಿಲ್ಲ ಗಿಡ್ಡ ತಳಿಗೆ. ಆದ್ರೆ ಕೆಲವೊಂದು ಎತ್ತರದ ತಳಿಗಳು, ಮಧ್ಯಮ ಎತ್ತರದ ತಳಿಗಳು ಇರ್ತಾವಲ್ಲ, ಅಂಥವನ್ನ ನಾವು ಗಾಳಿಯಿಂದ ರಕ್ಷಣೆ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಅಥವಾ ಬಾಳೆ ಗಿಡ ಯಾವಾಗ ಕಾಯಿ ಬಿಡುತ್ತಲ್ಲ ಆ ಟೈಮಲ್ಲಿ, ಕಾಯಿ ಬಿಡೋ ಟೈಮಲ್ಲಿ ಅಂದ್ರೆ ಹೂಗೊನೆ ಬರೋ ಟೈಮಲ್ಲಿ ನಾವು ಒಂದೊಂದು ಇಲ್ಲ ಬಿದಿರು ಕಡ್ಡಿನಾದ್ರೂ ಆಗಿರ್ಬೋದು ಬೇರೆ ಯಾವ್ದೇ ಕಡ್ಡಿಯಿಂದ ಅದನ್ನ ಆಧಾರ ಅಂತ ಕೊಡ್ತೀವಿ ಕಟ್ಟಿಗೆಯಿಂದ. ಆ ಆಧಾರ ಕೊಟ್ಟಾಗ ಅದು ಕೆಳಗಡೆ ಬೀಳೋ ಚಾನ್ಸಸ್ ಗಾಳಿ ಹೊಡೆತದಿಂದ ತುಂಬಾ ಕಡಿಮೆ. ಅದರ ಜೊತೆಗೆ ನೀವು ಈ ಗಡಿ ಇದ್ರಲ್ಲಿ ಅಂದ್ರೆ ಬಾಳೆ ಬೆಳೆದಿರುವ ಗಡಿಯಲ್ಲಿ ನೀವು ಚೊಕ್ಚೆ ಅಂತ ಇದೆಯಲ್ಲ ಅದನ್ನ 2 ಸಾಲಲ್ಲಿ ಬೆಳ್ಕೊಂಡ್ರು ಆ ಗಾಳಿ ಒಳಗಡೆ ಬಂದು ನಮ್ಮ ಕ್ರಾಪ್ಗೆ ಎಫೆಕ್ಟ್ ಮಾಡೋದು ತುಂಬಾ ಕಡಿಮೆ ಕಡಿಮೆ. ಅಂತ ಮರಗಳನ್ನ ಬೆಳೆಸ್ಕೋಬೇಕು ಅಂತೀರಿ, ಸುತ್ತ ಬೆಳೆಸ್ಕೊಂಡ್ರೆ ನಮ್ಮ ಬದುನಲ್ಲಿ ಹಾಕೊಂಡ್ಬಿಡೋದು 2 ಸಾಲಲ್ಲಿ. ಅದು ಒಂದು ಒಳ್ಳೆಯ, ಅದು ತುಂಬಾ ಒಳ್ಳೆಯ ವಿಧಾನ. ಇನ್ನ ಎಷ್ಟು ಮಟ್ಟಿಗೆ ನಾವು ಈ ಒಂದು ಬಾಳೆ ಬೆಳೆನಲ್ಲಿ ಸಸ್ಯ ಸಂರಕ್ಷಣೆಯನ್ನು ಮಾಡ್ಕೋಬೇಕಾಗತ್ತೆ? ಸಸ್ಯ ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಈಗ ಬಾಳೆ ಬೆಳೆಯಲ್ಲಿ ಮುಖ್ಯವಾಗಿ ಬರೋದಂದ್ರೆ ಎಲೆ ಚುಕ್ಕೆ ರೋಗ. ಎಲೆ ಚುಕ್ಕಿ ರೋಗ ಸ್ವಲ್ಪ, ಅದನ್ನ ಬಿಟ್ರೆ ಇನ್ನೊಂದು ಪನಾಮ ಸೊರಗು ರೋಗ ಅಂತ ಬರುತ್ತೆ. ಅದಕ್ಕೆ ನಾವು ಇನಿಷಿಯಲ್ ಅಲ್ಲೇ ಕೆಲವೊಂದು ಟ್ರೀಟ್ಮೆಂಟ್ ಕೊಟ್ಬಿಡ್ತೀವಿ. ಈ ಕಂದನ್ನ ನಾವು ನಾಟಿ ಮಾಡೋಕ್ಕಿಂತ ಮೊದಲು 1 ಗ್ರಾಮ್ 1 ಲೀಟರ್ ನೀರಿಗೆ ಬ್ಯಾವಿಸ್ಟಿನ್ ನ ಹಾಕ್ಬಿಟ್ಟು ಅದನ್ನ ಅದರಲ್ಲಿ ಕಂದನ್ನ ಅದ್ ಬಿಟ್ಟು ಅದನ್ನ ನಾಟಿಗೆ ಬಳಸ್ತೀವಿ. ಆತರ ಮಾಡೋದ್ರಿಂದ ತುಂಬಾ ಒಳ್ಳೇದು ರಕ್ಷಣೆ ಮಾಡ್ಕೊಂಡ್ಬಿಟ್ಟು ಸಸ್ಯ ಸಂರಕ್ಷಣೆಗೆ. ಅದನ್ನ ಬಿಟ್ರೆ ಕೆಲವೊಂದು ವೈರಸ್ ಇರ್ತವೆ, ಚಿಟಾಪ್ ಅಂತ ಹೇಳ್ತೀವಿ, ಅದು ಒಂದು ಎರಡು ಗಿಡ ಕಾಣಿಸ್ಕೊಳ್ಳೋದ ತಕ್ಷಣ ಅದನ್ನ ತೆಗೆದು ಬಿಟ್ಟು ಆಚೆ ನಾಶ ಮಾಡ್ಬಿಟ್ಟು ನಾಶ ಪಡಿಸ್ಬೇಕು. ಆಯ್ತಾ, ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ, ಸಸ್ಯ ಸಂರಕ್ಷಣೆ ಮಾಡ್ಕೋಬಹುದು ಬಾಳೆ ಬೆಳೆಯಲ್ಲಿ. ಇನ್ನ ನಾವು ಸಾಧಾರಣವಾಗಿ ಯಾವಾಗ ಕೊಯ್ಲು ಮಾಡ್ಕೋಬೇಕಾಗತ್ತೆ ಬಾಳೆ ಬೆಳೆನಲ್ಲಿ? ಕೊಯ್ಲು ಅದೇ ನಾವು ಹೇಳ್ತೀವಲ್ಲ, ಈಗ ನಾವು ಇದು ಕಾಯಿಗಳು ಬಂದು ಅದು ಮೆಚುರಿಟಿಗೆ ಬರ್ಬೇಕಂದ್ರೆ 90 ರಿಂದ 120 ದಿನಗಳು ಬೇಕು ಟೈಮ್. ಆಯ್ತಾ, ಆ ದಿನಗಳಲ್ಲಿ ಸ್ವಲ್ಪ ಮೆಚೂರ್ ಆದಂಗೆ ನಮಗೆ ಕಾಣಿಸುತ್ತೆ, ಅವು ಆಂಗಲ್ಸ್ ಅಂತ ಏನು ಹೇಳ್ತೀವಿ ನಾವು, ಅದೆಲ್ಲ ಡಿಸಪಿಯರ್ ಆಗ್ಬೇಕು ಅಂದ್ರೆ ಕಾಣೆ ಆಗ್ಬೇಕು. ಅಂದ್ರೆ ಒಂದು ಹಣ್ಣುಗಳ ಮೇಲಿರುವಂತಹ ಏಣುಗಳು, ಏಣುಗಳು ಸ್ವಲ್ಪ ಕಡಿಮೆ ಅಂದ್ರೆ ಅದು ಡಿಸಪಿಯರ್ ಆಗ್ಬೇಕು, ಕಾಣಬಾರ್ದು. ಅದು ಅವಾಗ ನಮ್ಗೆ ಪಕ್ವವಾಗಿದೆ ಅನ್ನೋದು ಲಕ್ಷಣ ಅದು. ಅವಾಗ ನಾವು ಕಟಾವ್ ಮಾಡಬಹುದು ಬಾಳೆನ, ಕಟಾವ್ ಮಾಡ್ಕೊಂಡು ಆಮೇಲೆ ಮತ್ತೆ ಮಾಗಿಸ್ಕೋಬೇಕಾಗುತ್ತೆ. ಮಾಗಿಸ್ಕೋಬಹುದು, ಅದಕ್ಕೆ ಕೆಲವೊಂದು ಟ್ರೀಟ್ಮೆಂಟ್ ಇದಾವೆ, ಇತ್ರೆಲ್ಲು ಅಂತಿಂತವು ಯೂಸ್ ಮಾಡ್ಕೊಂಡು ಮಾಡಬಹುದು. ಅಂದ್ರೆ ಎಷ್ಟು ಇಳುವರಿ ನಿರೀಕ್ಷೆ ಮಾಡಬಹುದು ಅಂತೀರಿ? ಅದು ತಳಿಗಳ ಮೇಲೆ ಕೂಡ ಡಿಪೆಂಡ್. ಈಗ ಪಚ್ಚಬಾಳೆ ಆದ್ರೂ 30 ಟನ್ ಬರುತ್ತೆ ಇಳುವರಿ, ಈ G9 ಅಂದ್ರೂ 25-30 ಟನ್ ನಾವು ತಗೋಬಹುದು. ಆತರ ತಳಿಗಳ ಮೇಲೆ 1 ಹೆಕ್ಟರ್ ಪ್ರದೇಶಕ್ಕೆ 30-40 ಟನ್ ನಾವು ಪಡ್ಕೋಬಹುದು. ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಲಾಭದಾಯಕ ಅಂತೀರಾ ಬಾಳೆ? ಲಾಭದಾಯಕ, ತುಂಬಾ ಲಾಭದಾಯಕ. 1 ವರ್ಷದ ಗಿಡ ಆಗಿರೋದ್ರಿಂದ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ನಮ್ಗೆ ಸ್ವಲ್ಪ ಖರ್ಚು ಅಂತ ಅನ್ಸಿದ್ರು, ಅದರಿಂದ ಬರೋ ಆದಾಯ ಜಾಸ್ತಿ ಆಗಿರೋದ್ರಿಂದ ನಮಗೆ ಇದು ಸೂಕ್ತ ಬೆಳೆ ಅಂತಾನೆ ನಾವು ಹೇಳ್ತೀವಿ. ಏನಂದ್ರೆ ರೈತ ಬಾಂಧವರು ಇದನ್ನ ನೀರಿನ ಅನುಕೂಲತೆ ಇದ್ರೆ ಮಾತ್ರ ಬೆಳೆಸೋದು ಒಳ್ಳೇದು. ನೀರು ಸಾಕಷ್ಟು ಬೇಕಾಗುತ್ತೆ, ಅದು ಎಸ್ಪೆಷಲಿ ಹನಿ ನೀರಾವರಿ ಬಳಸ್ಕೊಂಡ್ರು ಕೂಡ ತುಂಬಾ ಒಳ್ಳೇದು. ರೈತ ಬಾಂಧವರೇ, ತಮ್ಗೆ ಈ ಬಾಳೆ ಬೆಳೆಯ ಒಂದು ಆಧುನಿಕ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ KS ನಾಗರಾಜ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7026112404. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7026112404. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬಾಳೆ ಬೆಳೆಯಲ್ಲಿರುವಂತಹ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಇದುವರೆಗೆ ಬಾಳೆ ಬೇಸಾಯ ಕುರಿತು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ KS ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಲೆನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾಮ್. ಅನ್ನ ಜೀವರಕ್ಷಕ ವಸ್ತು, ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು. ಕೋಯಿ ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್ ಖಾಯೆ ಉತ್ನಾ ಹೀ ಜಿತ್ನಾ ಹೈ ಉಸ್ ಕಾ ನಸೀಬ್. ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬಿಸಾಡುವ ಹಕ್ಕಿಲ್ಲ. ಚಲ್ತಾ ನಹೀ ಕೋಯಿ ದಾಮ್ ಲೆನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾಮ್. ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಲೆನೆ ವಾಲೆ ಕರೋಡ್ ದೇನೆ ವಾಲಾ. ಹಾಡುನೇಗಿಲಯೋಗಿ ಪ್ರತಿದಿನ ನಸುಕಿನ 6:40 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸಾವಯವ ಮಾತುಕತೆ. ಸಾವಯವದ ಎಲ್ಲ ಮಗ್ಗುಲುಗಳನ್ನು ಪರಿಚಯಿಸುವ ನೂತನ ಬಾನುಲಿ ಸರಣಿ ಸಾವಯವ ಮಾತುಕತೆ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಹಾಡುನೇಗಿಲ ಯೋಗಿ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪಪ್ಪಾಯ ಬೇಸಾಯ ಕುರಿತು ಬೆಂಗಳೂರಿನ ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಬಿಎಲ್ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಆಲಿಸುವಿರಿ. ರೈತ ಬಾಂಧವರೇ, ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:30 ಕೇಳಿ ರಸವಾರ್ತೆ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00 ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ಕನ್ನಡ ಕಾದಂಬರಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 9:00 ಕ್ಷಿತಿಜ ಲಿಟ್ರರಿ ಗುರು, ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಸಾಹಿತಿ ಹಾಗೂ ಕವಿ ಪ್ರೊಫೆಸರ್ ಅರವಿಂದ ಮಾಲಗತ್ತಿ. ಕಾರ್ಯಕ್ರಮದ ವಿನ್ಯಾಸ ಹಾಗೂ ಪ್ರಸ್ತುತಿ ಡಾ ನಿರ್ಮಲಾ ಸಿ ಯಲಿಗಾರ್. ನಿರ್ಮಾಣ ಎಚ್ಕೆ ಸುಬ್ಬಯ್ಯ. ರಾತ್ರಿ 10:00 ಮೈಸೂರಿನಲ್ಲಿ ನಡೆಯಲಿರುವ ದಸರಾ ಉತ್ಸವ ಕುರಿತು ಪೂರ್ವಭಾವಿ ಕಾರ್ಯಕ್ರಮ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 10:30 ಚಿತ್ರಗೀತೆಗಳು.